ಕ್ಯಾಥೋಲಿಕ್ ಧರ್ಮಗುರು ಪೋಪ್ ಫ್ರಾನ್ಸಿಸ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ತಣ್ಣನೆ ಗಾಳಿ ಕಾಡಲ್ಲಲೆದು. ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ರವಿಶಂಕರ್ ಎಂಎನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ತಂಡದವರಿಂದ ಚಿಟ್ ಮೇಳವಾದನ ಪ್ರಸಾರವಾಗಲಿದೆ. ಈಗ ಕೇಳೋಣ ಪ್ರಗತಿಪರ ರೈತ ರವಿಶಂಕರ್ ಎಂಎನ್ ಅವರೊಂದಿಗೆ ಸಂದರ್ಶನವನ್ನು. ಎಲ್ಲ ಕೇಳುಗರಿಗೂ ಮತ್ತು ರೈತ ಬಾಂಧವರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪ್ರಗತಿಪರ ರೈತ ರವಿಶಂಕರ್ ಎಂಎನ್ ಅವರ ಜೊತೆಗೆ ಮಾತಾಡೋಣ. ರವಿಶಂಕರ್ ಎಂಎನ್ ಅವರು ತುಂಬಾ ಪ್ರಚಲಿತದವರು. ಇವರ ಪರಿಚಯ ರೈತ ಸಮುದಾಯಕ್ಕಿದೆ. ಇವರು ಕೃಷಿ ಪಂಡಿತ ಪ್ರಶಸ್ತಿ ಪಡೆದಿದ್ದಾರೆ. ಇನ್ನೂ ಅನೇಕ ಪ್ರಶಸ್ತಿಗಳು ಅವರ ಬುಟ್ಟಿಗೆ ಸೇರಿವೆ. ಸಾಕಷ್ಟು ಕೃಷಿಯಲ್ಲಿ ತಮ್ಮದೇ ಆದ ಒಂದು ಕಾರ್ಯವನ್ನು ನಿರ್ವಹಿಸಿ ಇವತ್ತು ಒಬ್ಬ ಮಾದರಿಯ ರೈತರಾಗಿದ್ದಾರೆ. ಕರ್ನಾಟಕದಲ್ಲಿ, ದೇಶದಲ್ಲಿ ಅವರು ತಮ್ಮದೇ ಆದ ಕೊಡುಗೆಯನ್ನ ಕೃಷಿ ಕ್ಷೇತ್ರಕ್ಕೆ ನೀಡಿದ್ದಾರೆ. ಬನ್ನಿ ಹಾಗಿದ್ರೆ, ಇವತ್ತು ರವಿಶಂಕರ್ ಅವರು ಅನೇಕ ಚಟುವಟಿಕೆಗಳಲ್ಲಿ ಕೆಲವೊಂದು ಚಟುವಟಿಕೆಗಳನ್ನ ನಾವಿವತ್ತು ತಿಳ್ಕೊಳ್ಳೋಣ. ಕೃಷಿ ಚಟುವಟಿಕೆಗಳಲ್ಲಿ ಅವರು ಪಾಲಿಹೌಸ್ ಮಾಡಿದ್ದಾರೆ, ಸಮಗ್ರ ಕೃಷಿ ಮಾಡಿದ್ದಾರೆ, ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ನೆಟ್ ಹೌಸ್ ಅನ್ನ ಮಾಡಿದ್ದಾರೆ. ಇವತ್ತು ನಾವು ಈ ಒಂದು ಪಾಲಿಹೌಸ್ ನಲ್ಲಿ ಅವರು ಏನೇನು ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಮಾಡ್ಕೊಳ್ಳೋಣ. ರವಿಶಂಕರ್ ಎಂಎನ್ ಅವರೇ, ತಮಗೆ ಮೊದಲಿದಾಗ ಏನೇನ್ ಪ್ರಶಸ್ತಿ ಬಂದಿದೆ, ಎಷ್ಟು ವರ್ಷದಿಂದ ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಿ, ಎಷ್ಟು ಹೊಲದಲ್ಲಿ ಮಾಡ್ತಾ ಇದ್ದೀರಿ, ಇದರಿಂದ ಶುರು ಮಾಡಿ. ನಮಸ್ಕಾರ, ಎಲ್ಲ ಕೇಳುಗರಿಗೂ ಸ್ವಾಗತ. ಸರ್ ನಮಸ್ಕಾರ, ಎಲ್ಲ ಕೇಳಿಗರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ನನ್ನ ಅನುಭವ ಹೇಳಬೇಕು ಅಂದ್ರೆ, ನನ್ನ ಒಂದು ಕೃಷಿ ಚಟುವಟಿಕೆ 1998 ಸ್ಟಾರ್ಟ್ ಆಯ್ತು ಸರ್. ನಮ್ಮ ತಂದೆಯವ್ರ ಕೈಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ನಾವೇನ್ ಮಾಡಿದ್ ಕೃಷಿಗೆ ಬಂದ್ವಿ. ಆ ಟೈಮಲ್ಲಿ ಏನು ಅಂದ್ರೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಕಾಣಿಸ್ತಾ ಇದ್ದೀವಿ. ಅಂದ್ರೆ ನಾವು ಅಂದ್ರೆ ಅಪ್ಪ ಹಾಕಿದ ಆಲದ ಮರ ಅಂತ ಅಂದ್ಬಿಟ್ಟು ಅದೇ ಕೃಷಿ ಪದ್ಧತಿನೇ, ಅದೇ ತೋಟಗಾರಿಕೆ ಪದ್ಧತಿನೇ ಅಳವಡಿಸ್ಕೊಂಡು ಬರ್ತಾ ಇದ್ವಿ. ಒಂದ್ ಟೈಮು ಚೆನ್ನಾಗಿ ಬೆಳೆದಾಗ ರೇಟ್ ಇರ್ತಾ ಇರ್ಲಿಲ್ಲ, ಮತ್ತೆ ಇದು ಬೆಳೆ ಚೆನ್ನಾಗಿ ಬಂದಿದೆ ಅಂತ ಆ ಟೈಮಲ್ಲಿ ರೇಟ್ ಇರ್ತಾ ಇರ್ಲಿಲ್ಲ. ಅಂದ್ರೆ ಹೆಂಗಿತ್ತು ಅಂದ್ರೆ ಪರಿಸ್ಥಿತಿ ಒಂಥರ ಈ ಲಾಟ್ರಿ ಆಡ್ತದ ರೈತರ ಪರಿಸ್ಥಿತಿ ಹೆಂಗೆ ಅಂದ್ರೆ ಲಾಟ್ರಿ ಆಡೋದು ಅಂತ ಹೇಳ್ತಾರಲ್ಲ ಸರ್, ಸೇಮ್ ಅದೇ ತರಾನೇ ಇತ್ತು ನಮ್ಮ ಪರಿಸ್ಥಿತಿನೂ. ಆಗ ನಮಗೆ ಮೊದಲಿಗೆ ನಾವು ಏನಾದರೂ ಹೊಸ ನೂತನ ಪದ್ಧತಿಗೆ ಏನಾದರೂ ನಾವು ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸಹಾಯ ಆಗಿದ್ದು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ಕಡೆಯಿಂದ. ಆ ಒಂದು ಟೈಮಲ್ಲೇ ನಮಗೆ ಸಮಗ್ರ ಕೃಷಿ ರೈತರು ಅಂತನ್ಬಿಟ್ಟು ಒಂದು ಅದಕ್ಕೆ IFS ಪ್ರಾಜೆಕ್ಟ್ ಅಂತ ಬಂದಿತ್ತು ಸರ್. ಆ ಪ್ರಾಜೆಕ್ಟಲ್ಲಿ ಏನಾಯ್ತು ಅಂದರೆ 14 ಜನ ರೈತರು ಒಂದು ಗ್ರಾಮ ಪಂಚಾಯತಿಗೆ, ಆ 14 ಜನದಲ್ಲಿ ನಾನು ಒಬ್ಬ. ನಮಗೇನು ಅಂದರೆ ಸ್ಟಾರ್ಟಿಂಗು ಒಳ ತರಬೇತಿ ಮತ್ತು ಹೊರ ತರಬೇತಿ. ಒಳ ತರಬೇತಿ ಅಂದರೆ KVK ಕರೆಸ್ಕೊಂಡ್ರು, ಅಲ್ಲಿ ಸ್ವಲ್ಪ ತರಬೇತಿ ಕೊಟ್ರು. ಅಂದರೆ ಈಗ ಹೊಸ ಹೊಸ ಏನಾದರೂ ಕೃಷಿ ಮತ್ತು ತೋಟಗಾರಿಕೆ ಬಗ್ಗೆ ತಿಳ್ಕೊಬೇಕು ಅಂದರೆ KVKಗಳಿಂದ ಸಾಧ್ಯ. ಯಾಕೆಂದರೆ ಅವ್ರು ಓದಿರ್ತಾರೆ, ಅವ್ರಿಗೆ ಈ ಥರ 4 ಕಡೆ ಸುತ್ತಾರೆ, 4 ಜನ ರೈತರು ನೋಡ್ತಾರೆ. ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಬೆಳಗ್ಗೆನೂ ಒಂದು DD ಚೆನ್ನದಲ್ಲಿ ನೋಡ್ತಾ ಇದ್ದೆ. VC ಅವ್ರು ಹೇಳ್ತಾ ಇದ್ರು, ತೋಟಗಾರಿಕೆ ಮೇಳ ಇತ್ತಲ್ಲ ಸರ್ ಇಲ್ಲಿ IHR ಅಲ್ಲಿ, ಅಲ್ಲಿ ಹೇಳ್ತಾ ಇದ್ರು ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು KVK ಇರುತ್ತೆ, ವಿಸ್ತೀರ್ಣ ನಿರ್ದೇಶಕ ಕೇಂದ್ರಗಳಿರ್ತವೆ. ಆ ಥರ ಅವ್ರು ಹೇಳ್ತಾ ಇದ್ದ ಸತ್ಯ ಸರ್ ಅದು. 2014 ಆ ಒಂದು ಸ್ಕೀಮ್ ಬಂದಿದ್ದಕ್ಕೆ ನಾನು ಅಲ್ಲಿ 14 ಜನರಲ್ಲಿ ಒಬ್ಬ ರೈತ ಆಗಿದ್ದಕ್ಕೆ ನನಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ತಿಳ್ಸ್ಕೊಳ್ಳೋದಕ್ಕೊಂದು ಸಾಧ್ಯ ಆಯ್ತು. ತಿಳ್ಕೊಂಡೆ ಅದೇ ತರನೇ ನಾನು ನನ್ನ ಒಂದು ಕೃಷಿ ತೋಟಗಾರಿಕೆ ಇದರಲ್ಲಿ ಚೇಂಜಸ್ ಮಾಡಿಕೊಂಡೆ. ಅದಾದ್ಮೇಲೆ ಒಂದೊಂದೇ ಸ್ವಲ್ಪ ಯಶ ಕಾಣಲಿಕ್ಕೂ ಸಾಧ್ಯ ಆಯ್ತು. ಮತ್ತೆ ಇನ್ನೊಂದೇನು ಗೊತ್ತಾ ಸರ್, IFS ಯಾರು ಮಾಡ್ತಾರೋ ಅಂದ್ರೆ ಸಮಗ್ರ ಕೃಷಿಗೆ ಯಾರು ಒತ್ತು ಕೊಡ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ರೈತ ಅಂತೂ ಹಿಂದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಈಗ ಕೃಷಿ ಅಂತಂದ್ರೆ ಕೆಲವ್ರು ಹೆಂಗೆ ಅಂತಂದ್ರೆ ಈಗ ನಾವೆಲ್ಲ ರಾಗಿ ಭತ್ತ ಜೋಳ ಅವರೆ ಈ ತರ ಅಂದ್ರೆ ಮುಂಚೆ ನಮ್ದು ದೊಡ್ಡ ಇದು ಅಂತಂದ್ರೆ ಸರ್ ಏನಾದ್ರೂ ಕೃಷಿ ಆದಾಯ ಅಂತಂದ್ರೆ ರಾಗಿ ಮಾರ್ತಾ ಇದ್ವಿ, ಭತ್ತ ಮಾರ್ತಾ ಇದ್ವಿ. ಆ ತರ ಅದರಲ್ಲಿ ರಾಗಿ ಭತ್ತದಲ್ಲಿ ಏನು ಕಾಸು ಮಾಡಕ್ಕಾಗಲ್ಲ, ಲಾಭ ಸಿಗಲ್ಲ, ಕಡಿಮೆ ಇದೆ ಲಾಭ ಅದರಲ್ಲಿ. ಹೌದು. ಮತ್ತೆ ನಮ್ಗೆ ಈ ಆಂಧ್ರದವ್ರು ಬಂದ್ರು ಸರ್ ನಮ್ ಕಡೆಗೆ, ಆ ಟೈಮಲ್ಲಿ ಆಂಧ್ರದವ್ರು ಬಂದು ಟೊಮಾಟಾಗೆ ಸುಮ್ನೆ ಅವರು ಗೊಬ್ಬರಗಳು ಹೆಚ್ಚಾಗಿ ಹಾಕ್ತಾ ಇರ್ಲಿಲ್ಲ, ಕೊಟ್ಟಿಗೆ ಗೊಬ್ಬರಗಳು ನಾವು ಚೆನ್ನಾಗಿ ಗೊಬ್ಬರಗಳು ಹೊಡೆದು ಇಟ್ಕೊಂಡಿರ್ತಾ ಇದ್ವಿ. ಅದನ್ನೇನ್ ಮಾಡೋದು, ಯೂರಿಯಾಗಳು ಮತ್ತೆ ಈ DAP ರಾಸಾಯನಿಕ ಗೊಬ್ಬರಗಳು ಹಾಕಿ ಭೂಮಿಯಲ್ಲೆಲ್ಲ ಇರೋದೆಲ್ಲ ಕಿತ್ಬಿಟ್ಟು ಹೊರಟೋದ್ರು ಅವರು, ನಮ್ಮ ಭೂಮಿ ಕೆಡ್ತು. ನಾವು ಅವರು ಟೊಮಾಟೋ ಮಾಡ್ತಾ ಇದ್ರಲ್ಲ ಅನ್ಬಿಟ್ಟು ಟೊಮಾಟೋಗೆ ಅಂತ ಹೋದ್ವಿ, ಅಲ್ಲಿ ನೋಡಿದ್ರೆ ಬೆಳೆನೇ ಬರಲಿಲ್ಲ. ಅಂದ್ರೆ ಬೆಳೆ ನಾವು ಎಷ್ಟೇ ಹಾಕಿ ಬೆಳೆದ್ರು ಅವರೆಲ್ಲ ಸ್ವಲ್ಪ ಉಪ್ಪು ಗಿಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಿತ್ಕೊಂಡ್ಬಿಟ್ಟಿದೆ ಸರ್ ಭೂಮಿಯಲ್ಲಿ. ಕಾಯಿಗಳು ಸರಿಯಾಗಿ ಬರ್ತಾ ಇರ್ಲಿಲ್ಲ ಟೊಮಾಟೋನೇ, ಅಂದ್ರೆ ರೋಸ್ ಬರೋದು, ಜಾಂಡೀಸ್ ಬರೋದು, ಫಲವತ್ತತೆ ಎಲ್ಲ ತಗೊಂಡು ಹೊರಟೋಗಿದ್ರು, ನಾಶ ಆಗ್ಬಿಟ್ಟಿತ್ತು. ಮತ್ತೆ ನಮಗೇನು ಅಂದ್ರೆ ನಾನು IFS ಇದ್ರಲ್ಲಿ ಸೇರಿದಾಗ ನಮ್ KVKಯಲ್ಲಿ ಒಂದು ಇದು ಕೊಟ್ರು ಸರ್, ಅಂದ್ರೆ ಮಣ್ಣು ಪರೀಕ್ಷೆದು, ನಿಮ್ ಭೂಮಿಯಲ್ಲಿ ಇರೋಂಥದ್ ಮಣ್ಣು ತಗೊಂಬನ್ನಿ ಅಂತಂದ್ರು. ನಮ್ಮ ಸಾರ್ವಜನಿಕ ಕೊಟ್ಟಾಗ ಅದರಲ್ಲಿ ರಿಸಲ್ಟ್ ಬಂತು. ಅಶೋಕ್ ಸರ್ ಅಂತ ಒಬ್ರು ಇದ್ರೆ ಅವಾಗ ಸಾಯಿಲ್ ಟೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ನೀವು ಆದಷ್ಟು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಮಾಡ್ಕೊಬೇಕು, ರಾಸಾಯನಿಕ ಗೊಬ್ಬರಗಳು ತುಂಬಾ ಇದೆ, ನೀವು ಹಾಕಂಗಿಲ್ಲ, 2-3 ಬೆಳೆಗೆ ಹಾಕಂಗಿಲ್ಲ, ಆತರ ಒಂದು ಭಯ ಅಲ್ಲ ಆತರ ಹೇಳಿದ್ದು. ಅದು ನಮ್ಗೆ ಒಂಥರ ಅನುಕೂಲ ಆಯ್ತು. ನಾವೇನ್ ಮಾಡಿದ್ವಿ, 2 ಎಕರೆ ಬೆಳೆ ಮಾಡ್ತಾ ಇದ್ವಿ ಟೊಮಾಟೋ ಒಂದ್ ಸರಿಗೆ. 2 ಎಕರೆಗೆ ಹಾಕೋ ಗೊಬ್ಬರನ 1 ಎಕರೆಗೆ ಹಾಕೊಂಡು ಆ ಟೈಮಲ್ಲಿ ಸುಮಾರು ಅಂದ್ರೆ 8 ಅಡಿ ಹೈಟ್ ಬೆಳೆದಿದ್ವಿ ಸರ್. ಅದರಲ್ಲಿ ಮೊದಲನೇ ಬಾರಿಗೆ ಮಲ್ಚಿಂಗ್ ಪೇಪರ್ ಹಾಕಿದ್ದು 2014 ನಮ್ಮ ಭಾಗದಲ್ಲಿ ನಾವೇ ಪೋಸ್ಟ್. ಅದನ್ನ ನೋಡೋದಕ್ಕೆ ಸುಮಾರು ಜನ ರೈತರನ್ನ ಕಂಪ್ನಿಯವರು ಸಿಂಜೆಂಟ ಕಂಪ್ನಿಯವರು ಒಂದು 4-5 ಪ್ರೋಗ್ರಾಮ್ ಮಾಡಿಸಿದ್ರು ಸರ್ ಅವರು ನಮ್ಮ ತೋಟದಲ್ಲಿ ಕ್ಷೇತ್ರೋತ್ಸವಗಳು. ಆ ಒಂದು ಇದಕ್ಕೆ ಮತ್ತೆ ಇನ್ನೋವೇಟಿವ್ ಆಗಿ ಮಾಡಿದ್ದಕ್ಕೆ ಏನ್ ಮಾಡುದಂದ್ರೆ ವಿಶ್ವನಾಥ್ ಸರ್ ಅಂತ ನಮ್ಗೆ ಆ ಒಂದು IFS ಸ್ಕೀಮ್ಗೆ ಹೆಡ್ ಆಗಿದ್ರು ಅವರು. ಏನ್ ಬೆಳೆ ಹಾಕಿದ್ರ ಸರ್? ಟೊಮಾಟೊ ಸರ್. ಟೊಮಾಟೊ ಹಾಕಿದ್ವಿ. ಅದು ಹೆಂಗಿತ್ತು ಅಂತಂದ್ರೆ ಸರ್, ಕೆಳಗಡೆ ಏನು ಕಾಯಿ ಬಂದಿತ್ತು ಸೈಜು, ಮೇಲ್ಗಡೆ 8 ಅಡಿಯಲ್ಲೂ ಅದೇ ಸೈಜ್. ಮೊದಲನೇ ಸರಿಗೆ ಮಲ್ಚಿಂಗ್ ಪೇಪರ್ ಇದ್ದು ಒಂದು ಹಾಕಿದ್ದು ಒಂದಾದ್ರೆ, ಎರಡನೇದೇನಂದ್ರೆ ಜೋಡಿ ಕಡ್ಡಿ ಪದ್ಧತಿ ಸರ್. ಜೋಡಿ ಕಡ್ಡಿ ಪದ್ಧತಿ ಅಂದ್ರೆ ಏನು ಅಂದ್ರೆ, ಮುಂಚೆ ನೀವು ನೋಡಿರ್ತೀರ ಟೊಮಾಟೊ ಬೆಳೆಯೋದಕ್ಕೆ ಅಲ್ಲೊಂದ್ ಕಡ್ಡಿ ಅಲ್ಲೊಂದ್ ಕಡ್ಡಿ ಹಾಕೊಂಡು ಹೋಗ್ತಾ ಇದ್ವಿ. ಅದೇನಾಗ್ತಾ ಇತ್ತು ಅಂದ್ರೆ, ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಟೊಮಾಟೊ ಬೆಳೆಯೋದು, ಅದನ್ನ ಈ ತರ ಕೂಡ್ಸ್ ಕಟ್ಬಿಟ್ಟಾಗ ಅವಾಗ ಏನಾಗ್ತಾ ಇತ್ತು ಅಂದ್ರೆ, ಹೂವು ಬಿಸಿಗೆ ಉದುರೋಗ್ತಾ ಇತ್ತು. ಮತ್ತೆ ಹೂವು ಉದುರೋದು ಒಂದೇ ಅಲ್ಲ ಸರ್, ಗಿಡನು ಯಾವಾಗ ಈ ತರ ಈ ತರ ಕೂಡ್ಸ್ ಕಟ್ಟಿದಾಗ ಇದು ಗಾಳಿ ಆಡದಂಗೆ ಬಿಸಿಗೆ ಒಂಥರ ಕೆಂಪು ಕಲರ್ ಬಂದ್ಬಿಡ್ತಾ ಇತ್ತು. ಟೊಂಗೆಗಳೆಲ್ಲ ವೀಕ್ ಆಗ್ಬಿಡ್ತಿದ್ವು, ಅಂದ್ರೆ ಟೊಂಗೆಗಳು ಜಾಸ್ತಿ ಇರ್ತಾ ಇದ್ವು, ಒಳಗಡೆ ಕಾಯಿ ಇಲ್ಲ ಎಲೆನು ಇಲ್ಲ, ಆತರ ಆಗ್ತಾ ಇತ್ತು, ಫಸಲು ಕಡಿಮೆ ಬರ್ತಾ ಇತ್ತು. ನಮಗೆ ಈ ಒಂದು IFS ಸ್ಕೀಮ್ ಅಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಶಾಲಿನಿ ಮೇಡಮ್ ಅಂತಿದ್ರು ಆ ಟೈಮಲ್ಲಿ, ಅವರು ನಮ್ಮ ಭಾಗಕ್ಕೆ ಅಂದ್ರೆ ಸೂಪರ್ವೈಸರ್ ತರ ಒಬ್ಬ ಅಂದ್ರೆ ಒಂದು ಪಂಚಾಯತಿಗೆ ಒಬ್ರು ಅಂತ ಇರ್ತಾರಲ್ಲ, ಆ ಟೈಮಲ್ಲಿ ಅವರಿದ್ರು. ಆ ಟೈಮಲ್ಲಿ ನಮ್ಗೆ ಏನು ಅಂತಂದ್ರೆ, ನಮ್ಮ ತೋಟಕ್ಕೆ ಬಂದು ಅವ್ರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಅವ್ರು ಓದ್ಕೊಂಡ್ ಬಂದಿರೋದಕ್ಕೆ ನಮ್ಗೊಂದು ಅನುಕೂಲ ಆಯ್ತು ಸರ್, ರವಿಶಂಕರ್ ಈ ತರ ಮಾಡ್ಬೋದು, ಈ ತರ ಮಾಡೋದು, ಈ ತರ ಟ್ರಾಪ್ಸ್ ಕಟ್ಬೋದು, ನೀವು ಬರೀ ಔಷಧಿ ಒಂದೇ ಅಲ್ಲ, ಮತ್ತೆ ಅದ್ರ ಜೊತೆಗೆ ಏನು ಅಂತಂದ್ರೆ ಸ್ಟಿಕಿ ಟ್ರಾಪ್ಸು ಅಂದ್ರೆ ಬಾರ್ಡರ್ ಕ್ರಾಪ್ಸ್ ಅಂದ್ರೆ ಈ ಚೆಂಡು ಹಾಕೋದಿರ್ಬೋದು ಬಾರ್ಡರ್ ಕ್ರಾಪ್ಗೆ, ಮತ್ತೆ ಶೇಡ್ ನೆಟ್ ಕಟ್ಟೋದಿರ್ಬೋದು, ಮತ್ತೆ ಈ ಗೊಬ್ಬರಗಳು ಯಾವ ತರ ಅಂದ್ರೆ ಬರೀ ನಾವು ಡಿ ಎ ಪಿ ಪೊಟಾಶು ಇದು ಎನ್ ಪಿ ಕೆ ಮಾತ್ರ ನೋಡ್ತಾ ಇದೀವಿ ಸರ್, ಮೈಕ್ರೋನ್ಯೂಟ್ರಿಯಂಟ್ಸ್ ನೋಡ್ತಾ ಇರ್ಲಿಲ್ಲ. ಮೈಕ್ರೋನ್ಯೂಟ್ರಿಯಂಟ್ ಭೂಮಿಗೆ ಸೇರಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈಗ ಏನ್ ಹೇಳ್ತಾ ಇದ್ದೀನಿ ಸರ್, ಮುಂಚೆ ನಾವು ಒಂದ್ ಎಕರೆಗೆಲ್ಲ 2,000 ಬಾಕ್ಸ್ ಕೊಯ್ಕೊಂಡ್ರೆ ಜಾಸ್ತಿ, ಅದ್ರಲ್ಲೂ ಅರ್ಧ ವೇಸ್ಟ್ ಹೋಗ್ತಾ ಇತ್ತು ಸರ್. ಆ ಒಂದು ಬೆಳೆ ನಾನು ಯಾವ ತರ ಕೆವಿಕೆಗೆ ಹೆಜ್ಜೆ ಇಟ್ನ, ಅವ್ರು ಯಾವ ತರ ನನಗೆ ಸಲಹೆ ಕೊಟ್ರು, ಅವ್ರು ಕೊಟ್ಟಿದ್ದಂಗೆ ನಾನು ಹಂಗೆ ಕಷ್ಟಗಳಲ್ಲಿದ್ದೆ. ನಮ್ಮ ಒಂದು ಕಷ್ಟಕ್ಕೆ ನಾವು ಮಾಡಿದ್ದು ಬೆಳೆಗೆ ಕೈ ಹಿಡಿತು, ಕೈ ಹಿಡಿತು. 16 ಲಕ್ಷ ಸಾಲದಲ್ಲಿದ್ದೆ ಸರ್. ಒಂದು ಬಾಕ್ಸ್ ಬಂದು ಆ ಟೈಮಲ್ಲಿ 2014 1,350 ರೂಪಾಯಿ ಪಟಾಕಿ ಹೊಡಿತಾ ಇದ್ರು. ನಮ್ದು ಆಕ್ಷನ್ ಆಗಿದೆ ಅಂದ್ರೆ ನಮ್ದು ಮತ್ತೆ ಸಿ ಎಂ ಆರ್ ಮಂಡಿ ಅಂತಿದೆ, ಎರಡಕ್ಕೂ ಆಪೋಸಿಟ್. ನಮ್ದೇನಾದ್ರೂ ಜಾಸ್ತಿ ಹೋಯ್ತು ಅಂದ್ರೆ ಇವ್ರು ನಮ್ಮ ಮಂಡಿ ಅವ್ರು ಹೊಡಿತಾ ಇದ್ರು, ಕೆ ವಿ ಎಸ್ ಅಂತ. ಅವ್ರದೇನಾದ್ರೂ ಜಾಸ್ತಿ ಹೋಯ್ತು ಅಂದ್ರೆ ಅವ್ರು ಹೊಡಿತಾ ಇದ್ರು. ಅಂದ್ರೆ ಸವಾಲಿತ್ತು ಅಂದ್ರೆ 1,350 ರೂಪಾಯಿ ಬಾಕ್ಸ್ ಅಂದ್ರೆ ಅದು 2014 ತಮಾಷೆನ ಸರ್. ತೂತುಗಳು ಬಾಕ್ಸ್ ಕಾಯಿ ಕೊಡ 400 ರೂಪಾಯಿ 500 ರೂಪಾಯಿ ಎಷ್ಟು ಕೆ ಜಿ 15 ಕೆಜಿ ಬ್ಯಾಗಿಗೆ ಅಷ್ಟು ಆ ತರ ಇತ್ತು. ಆ ಒಂದ್ ಟೈಮಲ್ಲಿ ಏನಾಯ್ತು ಅಂದ್ರೆ ಸರಾಸರಿ ಇದನ್ನೆಲ್ಲ ನೋಡೋದಕ್ಕೆ ಹೋದ್ರೆ 1,300 ಬಿಡಿ 400 ಬಿಡಿ ಇದ್ರ ಸರಾಸರಿ ನೋಡಿದ್ರೆ 34 ಲಕ್ಷ ಒಂದು ಎಕರೆ ಎಲ್ಲ ಆಯ್ತು ತಮ್ಗೆ. ನಮ್ಗೆ 16 ಲಕ್ಷ ಸಾಲ ಈ ಕಡೆ ತೀರ್ಸ್ಕೊಂಡ್ರಿ, ಸಾಲನೂ ತೀರ್ಸ್ಕೊಂಡು ಅದ್ರ ಜೊತೆಗೆ ಇದು ಒಂದ್ ಕಾರ್ ತಗೊಂಡ್ವಿ, ಅದುವರೆಗೂ ಕಾರ್ ಇರ್ಲಿಲ್ಲ, ಒಂದ್ ಸೈಟ್ ತಗೊಂಡ್ವಿ. ಎಲ್ರು ಸರಿಯಾಗಿ ಇವರು ಪರವಾಗಿಲ್ಲ ಅಂತನೋ ಒಂದ್ ಇದಾಯ್ತು. ಅದಾದ್ಮೇಲೆ ನಮ್ಗೆ ಕೆವಿಕೆಯಿಂದ ಏನ್ ಮಾಡುದು ಅಂದ್ರೆ ಕೃಷಿ ಮೇಳ ನಡೀತಾ ಇತ್ತು ಅಂದ್ರೆ ನಮ್ಗೆ ಸರ್ ನಮ್ಮ ಚಿಂತಾಮಣಿಗೆ ಹೋಗೋ ದಾರಿಯಲ್ಲಿ ಕೆವಿಕೆ ಇದ್ದಿದ್ದು, ಆ ಕಡೆ ತಿರುಗಿ ನೋಡಿದೆ ಏನೋ ಇದೆ ಬಿಡು ಅನ್ಕೊಂಡು ಹೋಗ್ತಾ ಇದ್ವಿ. ಅವ್ರೇನ್ ಮಾಡುದು ಕರೆದು ಬಿಟ್ಟು ರವಿಶಂಕರ್ ನಿಮ್ಮಂತವ್ರಿಗೆ ಇರೋದು ಪ್ರಶಸ್ತಿ ರೈತರಿಗೆ ಕೊಡೋದು ಒಂದು ಅಪ್ಲಿಕೇಶನ್ ಹಾಕು ಅಂದ್ರು. ಒಪ್ಪ ಅವರೇ ಎಲ್ಲ ಬರ್ದು ಕೊಟ್ರು, ನಮ್ ಕೆ ವಿ ಕೆ ಅವರೇ ಎಲ್ಲ ಬರ್ದು ಕೊಟ್ರು. ನಾನು ಎತ್ಕೊಂಡು ನಮ್ಮ ಜೆ ಡಿ ಅವರು ಮೇಡಮ್ ಹತ್ರ ಸೈನ್ ಹಾಕ್ಸ್ಕೊಂಡು ಕೊಟ್ಟೆ, ವಿಸಿಟ್ಗೂ ಬಂದ್ರು. ಚೆನ್ನಾಗಿದೆಯಪ್ಪ, ಯಾಕೆಂದ್ರೆ ಸಮಗ್ರ ಕೃಷಿನ ಅಳವಡಿಸ್ಕೊಂಡಿದ್ರೆ ಚೆನ್ನಾಗಿದೆ ಅಂತ 2014 ಜಿಲ್ಲಾ ಮಟ್ಟದ ಪ್ರಶಸ್ತಿ ಒಂದು ಕೊಟ್ಟರು ಸರ್. ಅದಾದ್ಮೇಲೆ ನನಗೆ ಗೊತ್ತೇ ಇಲ್ಲ ಐ ಸಿ ಆರ್ ಅವಾರ್ಡ್ ಇನೋವೇಟಿವ್ ಫಾರ್ಮರ್ ಅವಾರ್ಡ್ ಅಂತ ಸರ್, ನನಗೆ ಗೊತ್ತೇ ಇಲ್ಲ. ಅವರು ನಮ್ಮ ಕೆ ವಿ ಕೆಯಿಂದ ಭಾರತೀಯ ಕೃಷಿ ಅನುಸಂಧಾನ ದಿಲ್ಲಿ ಅವರು ಕಳಿಸಿದ್ರು. ಹೌದು ಸರ್, ಹೌದು ಸರ್. ಇವ್ರು ನನಗೆ ಅಪ್ಲಿಕೇಶನ್ ಹಾಕಿರೋದು ಗೊತ್ತಿಲ್ಲ, ನಮ್ಮ ಕೆ ವಿ ಕೆಯಿಂದ ಕಳಿಸಿದ್ರು ನಂದು ಫೋಟೋಸ್ ಅಂದ್ರೆ ನಂದು ಏನಿದೆಯಲ್ಲ ಅವ್ರು ಕಳಿಸಿದಾರೆ. ಕಳಿಸಿದ್ಮೇಲೆ ಸುಮಾರು ವರ್ಷಗಳಿಂದ ಅವರು ಟ್ರೈ ಮಾಡ್ತಾ ಇದ್ರಂತೆ, ಆದ್ರೂ ಅದು ಪ್ರಶಸ್ತಿ ಬಂದಿಲ್ಲ ನಿಮ್ಮಿಂದ ಬಂತು ಅಂತ. ಅವರು ನಮ್ಮ ಒಂದು ಇದಕ್ಕೆ ನೀವು ಮಾಡಿದ್ರಿ ಅಂತನ್ಬಿಟ್ಟು ಅವ್ರು ನಮ್ಮನ್ನು ಹೊಗಳಿದ್ರು, ನಿಮ್ಮಿಂದ ಆಯ್ತು ಅಂತ ನಾನು ಅವರನ್ನು ಹೊಗಳಿದೆ. ಅಂದ್ರೆ ಒಬ್ರಿಗೊಬ್ರು ಸಂಬಂಧ ಆತರ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯ್ತು ಸರ್. ಅದಾದ್ಮೇಲೆ ನಾನು ಮತ್ತೆ ಪ್ರಶಸ್ತಿಗಳಿಗೆ ಅಪ್ಲೈ ಮಾಡಕ್ ಹೋಗ್ಲಿಲ್ಲ. ಮತ್ತೆ ಇನ್ನೊಬ್ರು ಬಂದ್ರು ಮಂಜುನಾಥ್ ಸರ್ ಅಂತ, ಅವ್ರೇನ್ ಮಾಡಿದ್ರು ಇದಕ್ಕೆ ಹಾಕು ಅಂದ್ರು, ಏನು ಕ್ಯಾನ್ ಬ್ಯಾಂಕ್ ಹಾಕಿ ರೈತರಿಗೆ ರಾಜ್ಯ ಮಟ್ಟದೊಂದು ಬರೀ ಜಿಲ್ಲಾ ಮಟ್ಟದ ತಗೊಂಡು ಸುಮ್ನೆ ಆಗ್ಬಿಟ್ರೆ ಐ ಸಿ ಆರ್ದು ಅದು ಇರ್ಲಿ ಅಂತ ಅಂದ್ಬಿಟ್ಟು ಹೇಳಿದಕ್ಕೆ ಅದಕ್ಕೆ ಹಾಕಿದೆ. ಅಂದ್ರೆ ಅಷ್ಟೊತ್ತಿಗೆ ನಾನು ಚೆನ್ನಾಗಿ ಬೆಳೆದಿದ್ದೆ ಸರ್. ಅಂದ್ರೆ ತಾವು ಆಸಕ್ತಿ ತಗೊಂಡು ತಮ್ಮ ಕೃಷಿನ ಮುಂದುವರಿಸಿದ್ರಿ? ಮುಂದುವರಿಸಿದ್ದೆ. ಬೇರೆ ಬೇರೆ ವಿಶಿಷ್ಟವಾಗಿ ಎಲ್ಲಾ ಬೇರೆ ಬೇರೆ ಎಷ್ಟೆಷ್ಟು ಸಾಧ್ಯವೋ ಅವ್ರ ಸಲಹೆ ಪಡ್ಕೊಂಡು ಮುಂದೆ ಹೆಜ್ಜೆ ಆಗ್ತಾ ಹೋದ್ರೆ ಆಗ್ತಾನೆ ಹೋದ್ರೆ ಸರ್. ಯಾಕೆಂದ್ರೆ ಏನೇನ್ ಮಾಡ್ತಾ ಹೋದ್ರಿ ಅಲ್ಲಿ ಸರ್? ಅಲ್ಲಿ ಬಂದು ಈಗ ತಾವು ಪಾಲಿಯೋಸ್ ಅನ್ನು ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ, ಅದು ಅದ್ರ ಬಗ್ಗೆ ಹೇಳಿ ಸರ್. ಪಾಲಿಯೋಸ್ ಅಂದ್ರೆ ಸರ್ ನಿಜವಾಗ್ಲು ಒಂದ್ ಎಕರೆ ಒಬ್ಬ ರೈತ ಪಾಲಿಯೋಸ್ ಹಾಕೊಂಡ್ರೆ 10 ಎಕರೆ ಬೇರೆ ಕಡೆ ಬೆಳೆ ಮಾಡ್ದಂಗ್ ಸರ್. ಅದನ್ನ ಹೇಳೋದಕ್ಕೆ ಇಷ್ಟಪಡ ಕೆಲವರು ಸರ್, ನಾನು ಅದನ್ನ ಹೇಳ್ತೀನಿ. ಕೆಲವರಿಗೆ ಪಾಲಿಯೋಸ್ ಅಂತಂದ್ರೆ 2-3 ಬೆಳೆ ಆಗತ್ತೆ ಮತ್ತೆ ಆಗಲ್ಲ ಅಂತ ಹೇಳ್ತಾರೆ. ಅದನ್ನ ಕಾರಣ ಏನ್ ಗೊತ್ತಾ ಸರ್? ಪಾಲಿಯೋಸ್ ಅಂತಂದ್ಮೇಲೆ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳು ಬಿಡಬಾರ್ದು ಸರ್. ಅದ್ ಯಾಕೆಂದ್ರೆ ನೆರಳಲ್ಲಿರೋದು ಭೂಮಿ ಕೆಟ್ಟೋಗ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಆದಷ್ಟು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡ್ಬೇಕು ಸರ್. 1 ಎಕರೆಗೆ 40 ಲೋಡ್ ಹಾಕ್ಬೇಕು, ವರ್ಷಕ್ಕೊಂದೇ ಸರಿ 40 ಲೋಡ್ ಹಾಕ್ಬೇಕು. ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಜೀವಾಮೃತ ಮಾಡ್ಬೇಕು, ಮತ್ತೆ ಇದು ಟ್ರೈಕೋಡರ್ಮಾ ಸೂಡಾಮಿನಸ್ ಒಂದು ಬೆಳೆಗೆ ಏನಿಲ್ಲ ಅಂದ್ರೆ ಒಂದು 10 ಸರಿ ಕೊಡ್ಬೇಕು ಸರ್. ಅಂದ್ರೆ ಎಲ್ಲಾ ಕೆವಿಕೆಗಳಲ್ಲೂ ಎಲ್ಲಾ ಕೃಷಿ ಕಾಲೇಜುಗಳಲ್ಲೂ ಸಿಗತ್ತೆ ಸರ್. ಇದು ಟ್ರೈಕೋಡರ್ಮಾ ಸೂಡಾಮಿನಸ್ ಮತ್ತೆ ಇದು ಜೀವಾಮೃತ ಸಿಗ್ತದೆ. ಜೀವಾಮೃತ ನಾವೇ ಮಾಡ್ಕೊಳ್ಳೋಕು ಬರುತ್ತೆ, ನಾವೇ ಮಾಡ್ಕೋಬಹುದು. ಅದು ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಸರ್ ಬೆಳೆ ನಮ್ಮದು ಆಗಲ್ಲ ಅಂತ ಹೇಳಿದವ್ರು ಬಾಯಿ ಮೇಲೆ ಕೈ ಇಟ್ಕೊಂಡ್ರೆ, ಯಾಕೆಂದ್ರೆ 40 ಲಕ್ಷ ನಾನು ಲೋನ್ ಮಾಡಿಸಿದ್ದೆ. ಮತ್ತೆ ಅವ್ರು ಹೇಳಿದ್ದು ನಾವು ವಿಚಾರಣೆ ಮಾಡಕ್ ಹೋದ್ವಲ್ಲ ಮುಂಚೆ ನೆಟ್ ಹೌಸ್ ಮಾಡಿದ್ವಿ, ನೆಟ್ ಹೌಸ್ ಅಲ್ಲೂ ಒಳ್ಳೆ ಬೆಳೆ ಬಂತು ಕ್ಯಾಪ್ಸಿಕಮ್. ನೆಟ್ ಹೌಸ್ ಆದ್ಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ನಾವು ಅಂದ್ರೆ ಸರ್ ಆ ಫೀಲ್ಡ್ ಗೆ ಇಳಿದ್ಮೇಲೆ ರೈತರು ಬೇರೆ ರೈತರನ್ನು ಏನ್ ಮಾಡ್ತಾ ಏನೋ ಅಂತ ನೋಡ್ಬೇಕು. ಈಗ ನಮ್ಮ ಭಾಗದಲ್ಲಿ ಒಬ್ರು ಕೃಷ್ಣಾಪುರ ರಾಜಣ್ಣ ಅಂತ ಒಬ್ರು ಇದ್ದಾರೆ ಸರ್, ಅವ್ರದ್ ನೋಡಿದೆ ಒಳ್ಳೆ ಕ್ಯಾಪ್ಸಿಕಮ್ ಸರ್, ಕಲರ್ ಕ್ಯಾಪ್ಸಿಕಮ್ 200-250 ರೂಪಾಯಿ ಒಂದ್ ಕೆಜಿ ಒಂದ್ ಟೈಮ್, ಕಡಿಮೆ ಅಂದ್ರೆ ಒಂದ್ 30-250 ಮಾರ್ತದೆ ಅದು. ಕಡಿಮೆ ಅಂದ್ರೆ 30 ರೂಪಾಯಿ ಕೆಜಿ ಇರತ್ತೆ. 30 ರೂಪಾಯಿ ಅಂದ್ರೆ ಏನು ವರ್ಕೌಟ್ ಆಗಲ್ಲ, 100 ರೂಪಾಯಿ ಮೇಲೆ ಇರ್ಬೇಕದು. ಅವ್ರನ್ನ ನೋಡಿದೆ ಸರ್, ಈಗ ನನ್ಗೆ 40 ಜನ ಅಪ್ಲಿಕೇಶನ್ ಹಾಕಿದ್ರು ಸರ್ ನಾನು ಹಾಕಿದಾಗ. ಆ ಒಂದ್ ಟೈಮಲ್ಲಿ ಕೋಲಾರಲ್ಲಿ ಒಂದೇ ಬಂದಿದ್ದು ಪಲ್ಯೋಸ್. ಆ 40 ಜನ ಅಪ್ಲಿಕೇಶನ್ ಹಾಕಿದಾಗ ಲಾಟ್ರಿ ಎತ್ತಾರೆ, ಆ ಭಾಗದ MLA ಬಂದು ಲಾಟ್ರಿ ಎತ್ತಾರೆ. ಲಾಟ್ರಿಯಲ್ಲಿ ನಮ್ಗಾಯ್ತು, ಅದನ್ನ ಒಂದ್ 20-27 ಲಕ್ಷ ಹಾಕ್ಬೇಕು ಸರ್ ನಮ್ ಕೈಯಿಂದ. ನಿಮ್ ಕೈಯಿಂದ? ನಮ್ ಕೈಯಿಂದ, ಗೌರ್ಮೆಂಟ್ ಕೊಡೋದಲ್ದಿರ ಅಷ್ಟು ಹಾಕ್ಬೇಕು. ಯಾವ ಧೈರ್ಯದ ಮೇಲೆ ಹಾಕ್ತೀರಾ? ಏನು ನೋಡದೆ ಇರೋದು? ಹೌದು, ವಿಚಾರಣೆ ಮಾಡ್ಬೇಕು. ಒಂದ್ 10 ಜನ ಕೇಳಿದ್ವಿ ಸರ್, 10 ಜನ ಕೇಳಿದಾಗ ಅದನ್ನ ಹಾಕು ಅಂತ ಹೇಳಿದವ್ರು 3 ಜನ ಸಕ್ಸಸ್ ಆಗಿರೋದು. ಇನ್ನು 8 ಜನ 9 ಜನ ಬೇಡ ಅಂತ ಹೇಳಿದವ್ರೆ ಹೆದರಿಕೆ ಅಲ್ಲ. 27 ಲಕ್ಷ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನಾವು ಇವರು ರಾಜಣ್ಣವ್ರ ತೋಟಕ್ಕೆ ಹೋದೆ ಸರ್. ಈ ತರ 2021 ನಿರಂತರವಾಗಿ 2 ತಿಂಗಳು ಮಳೆ ಬೀಳ್ತಾ ಇತ್ತು. ಆ ಟೈಮಲ್ಲಿ ನಮ್ದು ಎಲ್ಲಾ ಬೆಳೆಗಳು ಕೈ ಕೊಟ್ಟವು. ಅದೇ ಟೈಮಲ್ಲಿ ನಮ್ಗೆ ಪಾಲಿ ಹೌಸ್ ಆಗಿತ್ತು. ಪಾಲಿ ಹೌಸ್ ಆದಾಗ ರಾಜಣ್ಣನ್ ಫೋನ್ ಮಾಡಿದೆ ನಾನು. ಅವ್ರು ಮಾಡಿದಾಗ ನೀವೇನಿಲ್ಲ ಇಲ್ಲಿ ಬನ್ನಿ, ಏನ್ ಮಾಡ್ತಾ ಇದ್ದೀರಾ, ಮಳೆ ಬೀಳ್ತಾ ಇದೆಯಣ್ಣ, ಏನ್ ಮಾಡಬೇಕು, ಏನ್ ಕೆಲಸ ಇಲ್ವಲ್ಲ, ಹಂಗಾರೆ ಡೈರೆಕ್ಟ್ ಇಲ್ಲಿ ಬಾ ಅಂದ್ರು. ಅಲ್ಲಿಗೆ ಹೋಗಿ ನೋಡಿದೆ ಸರ್, 1 ಎಕರೆ ಸೆಂಟ್ ವೈಟ್ ಹಾಕಿದ್ದಾರೆ, 1 ಎಕರೆ ಸೆಂಟ್ ಎಲ್ಲ ಹಾಕಿದ್ದಾರೆ. 350 ರೂಪಾಯಿ ರೇಟ್ 1 ಕೆಜಿ ಹೂವು ಮಳೆಗಾಲದಲ್ಲಿ ಸೇವಂತಿಗೆ. ರವಿಶಂಕರ್ ಒಂದು ಮಾತು ಹೇಳ್ತೀನಿ, ಈಗ 350 ರೂಪಾಯಿ 1 ಕೆಜಿ ಅಂತಂದ್ರೆ 300 ರೂಪಾಯಿ ಇಟ್ಕೊಳ್ಳಿ, 5 ಟನ್ ಬೆಳೆದ್ರೆ ಒಂದು ಪಾಲಿ ಹೌಸ್ಗೆ 15 ಲಕ್ಷ ಆಗತ್ತೆ. ನಿನ್ ಕೈಯಿಂದ ಇನ್ನೆಷ್ಟು ಬಿದ್ದಿರತ್ತೆ? 7 ಲಕ್ಷ. ಇನ್ನೊಂದ್ ಬೆಳೆ ಹಾಕಿದ್ರೆ ನಿನ್ ದುಡ್ಡು ಬರತ್ತೆ. ಯಾರಿಗೂ ನೀನ್ ಗೊಬ್ಬರ ನಾರು ಔಷಧಿ ಎಲ್ಲ ತಂದ್ಕೊಟ್ಬಿಟ್ಟು ಇನ್ನೊಬ್ರಿಗೆ ಯಾರಿಗೂ ಹೇಳ್ಬಿಟ್ಟು ಬೇರೆ ಕಡೆ ಪ್ಯಾಂಟ್ ಹಾಕೊಂಡು ಹೋಗ್ತಾರ ನೋಡ್ರಿ, ಅವ್ರ ಲಾಸ್ ಆಗ್ತಾರೆ. ನೀನ್ ದುಡಿತೀಯ, ಆ ಒಂದು ಧೈರ್ಯ ನಿನಗಿದೆ, ಧೈರ್ಯವಾಗಿ ಮಾಡೋಗು ಅಷ್ಟೇ ಸರ್ ಹೇಳಿದ್ದು. ನಾನು ಇನ್ನು 15 ದಿನ ನನ್ಗಾದ್ಮೇಲೆ ಯೋಚನೆ ಮಾಡ್ಕೊಂಡಿದ್ದೆ ನಾನು, ಏನ್ ಮಾಡೋದಪ್ಪ ಇದು ಮಾಡೋದೋ ಬೇಡ, ಸುಮ್ನೆ 20 ಲಕ್ಷ ವೇಸ್ಟ್. ಮತ್ತೆ ಅದ್ ಮಾಡ್ಕೊಂಡ್ರೆ ಸೆಕೆಂಡ್ಸ್ 10 ಲಕ್ಷ ಸರ್, 10 ಲಕ್ಷಕ್ಕೇನೆ ಪೈಪ್ ಎಲ್ಲ ಹೋಗೋದು, ಬರೀ ಪೈಪ್ ಲೈನ್ ನೋಡಿ. 27 ಲಕ್ಷ ಹಾಕಿ ಮತ್ತೆ 10 ಲಕ್ಷಕ್ಕೆ ನಾವು ಕೊಡೋದು, ಆ ಒಂದು ಧೈರ್ಯ ನಮ್ಗೆ ಇರ್ಲಿಲ್ಲ. ಇವತ್ತು 3 ವರ್ಷ ಆಯ್ತು ಒಂದ್ ಪಾಲಿ ಹೌಸ್ ಹಾಕಿ, ಈಗ 2 ಎಕರೆಗೆ ಹಾಕಿದ್ದೀನಿ. 2 ಎಕರೆಗೆ 1 ಎಕರೆ ಬದ್ಲಿಗೆ ಮತ್ತೆ 2 ಎಕರೆ, 2 ಎಕರೆ ಈಗ 3 ಎಕರೆ ಆಯ್ತು. ಮತ್ತೆ ಬೇರೆದು ತಗೊಂಡ್ರಿ? ಬೇರೆದು ತಗೊಂಡ್ವಿ. ಅಂದ್ರೆ ನಿಮ್ಗೆ ಆ ವರ್ಷ ನಿಮ್ಗೆ 27 ಲಕ್ಷ, ಅದು 15 ಲಕ್ಷ ಇದು ಬಂತು ಸೇವಂತಿ ಬೆಳೆಯಿಂದ, ಮತ್ತೆ 7 ಲಕ್ಷ ಹೆಂಗ್ ಮಾಡ್ಕೊಂಡ್ರಿ ಸರ್? 7 ಲಕ್ಷ ಅಂತಂದ್ರೆ ಸರ್ ಕ್ಯಾಪ್ಸಿಕಮ್ ಹಾಕಿದ್ವಿ ಸರ್, ಮತ್ತೆ ಬೆಳೆ ಕ್ಯಾಪ್ಸಿಕಮ್ ಹಾಕಿದ್ವಿ. ಆಗ್ತಾ ಇದ್ದಂಗೆ ನಂಗೆ ಕ್ಯಾಪ್ಸಿಕಮ್ ಹಾಕಿದ್ವಿ. ಕ್ಯಾಪ್ಸಿಕಮ್ ಅಲ್ಲಿ 200-250 ರೂಪಾಯಿ ವರ್ಗು ಒಂದು ರೇಟ್ ಸಿಕ್ಕಿದೆ. 50 ರೂಪಾಯಿಂದ ಹಿಡಿದು 250 ರೂಪಾಯಿ ವರ್ಗು ಮಾರಿದ್ವಿ ಅಂದ್ರೆ ಸರ್, ಈ ಫೆಬ್ರವರಿಯಲ್ಲಿ ನಾಟಿ ಮಾಡಿದ್ದು, ನೆಕ್ಸ್ಟ್ ಫೆಬ್ರವರಿವರೆಗೂ ಬೆಳೆ ಇದೆ. 12 ಅಡಿ ಹೈಟ್ ಬೆಳೆದಿತ್ತು ಕ್ಯಾಪ್ಸಿಕಮ್ ಗಿಡ. ರೈತರು ಮಾಡ್ಬೇಕಾದ್ರದು ಇಷ್ಟೇ ಸರ್, ಈಗ ರೇಟ್ ಇಲ್ಲ ಅನ್ಬಿಟ್ಟು ಬೆಳೆ. ಎಷ್ಟು ಎತ್ತರ ಮಾಡಿದ್ರಿ ಸರ್? ಅದು 26 ಅಡಿ ಇದೆ ಸರ್. 20 ಅಷ್ಟು ಎತ್ತರ ಮಾಡಕ್ಕೆ ಎತ್ತರ ಇದೆ ಸರ್. ಅಂದ್ರೆ ನಮ್ದು ಲೆವೆಲ್ ಬಂದು ಬೆಳೆ ಮಾಡೋ ಲೆವೆಲ್ ಬಂದು 12 ಅಡಿ ಇದೆ, ಆಮೇಲೆ ಮೇಲೆ ಒಂದು 10 ಅಡಿ ಇರುತ್ತೆ ಸರ್. ಕೆಳಗಡೆ ಒಂದ್ ಸ್ವಲ್ಪ ಬುದುಗಳಲ್ಲಿ ಅದು ಆತರ ಬರುತ್ತೆ. ಎಲ್ಲ ಟೋಟಲ್ ಒಂದ್ 25-26 ಅಡಿ ಹೈಟ್ ಬರುತ್ತೆ. ಆರ್ಚ್ ತರ ಬರುತ್ತೆ ಸರ್ ಅದು, ಅದೆಲ್ಲ ಕೌಂಟ್ ಇಲ್ಲ. ಅಂದ್ರೆ ಅದೇನು ಅಂದ್ರೆ ಗಾಳಿ ಬೆಳಕು ಅವಾಯ್ಡ್ ಆಗೋದಕ್ಕೆ ಅದು. ಅದಾದ್ಮೇಲೆ ಕ್ಯಾಪ್ಸಿಕಮ್ ಆದ್ಮೇಲೆ ಇಂಗ್ಲಿಷ್ ಕುಕುಂಬರ್ ಹಾಕಿದ್ವಿ. ಇಂಗ್ಲಿಷ್ ಕುಕುಂಬರ್ ಆದ್ಮೇಲೆ ಕ್ರಾಪ್ ರೊಟೇಷನ್ಗೆ ಸೇವಂತಿಗೆ ಹಾಕಿದ್ವಿ ಬಿ ವೈಟ್ ಅಂತ. ಅದು ಮೊನ್ನೆ ಲಾಸ್ಟ್ ಟೈಮ್ ಬಂದು 470 ವರೆಗೂ ಟಾಪ್ ರೇಟ್ ಮಾರಿದ್ವಿ ಸರ್. ಮಾರ್ನವಮಿ ಟೈಮ್ ಅಲ್ಲಿ ಬಿಳಿ ಸರ್, ಮಾರ್ನವಮಿ ಟೈಮ್ ಅಲ್ಲಿ 470 ರೂಪಾಯಿ 1 ಕೆಜಿ ತರ ಮಾರಿದ್ವಿ. ತರ ಭಯ ಎಡ್ಸೋದಕ್ಕೆ ಅದಕ್ಕೆ ಯಾವಾಗ್ಲೂ ಬೇಡಿಕೆ ಇದೆ ಸರ್. ಅಂದ್ರೆ ಒಂದ್ ಮಾತು ಹೇಳ್ತೀನಿ ಸರ್, ಹೂವ ಯಾವ ಟೈಮ್ ಹಾಕ್ಬೇಕು ಅಂತ, ಹೂವ ಬರೀ ಮಳೆಗಾಲದಲ್ಲಿ ಹಾಕ್ಬೇಕು ಸರ್. ಈಗ ತೋಳಿ ಹೊರಗಡೆದು ಒಂದೇ ರೇಟ್, ಪಾಲಿಯೋಸ್ ಒಂದೇ ರೇಟ್, ನೆಟ್ ಹೌಸ್ ಒಂದೇ ರೇಟ್. ಯಾಕೆ ಅಂದ್ರೆ ವ್ಯತ್ಯಾಸ ಇರ್ಬೇಕು. ಅದು ಹೊರಗಡೆನು ಬಿಸಿಲೆ ಇರತ್ತೆ, ಒಳಗಡೆನು ಬಿಸಿಲೆ ಇರತ್ತೆ, ಎಲ್ಲಾ ಡ್ರೈವ್ ಮಾರ್ಕೆಟ್ಗೆ ಹೋಗೋದು. ಅದೇ ನೀವು ಮಳೆಗಾಲದಲ್ಲಿ ಬೆಳೀರಿ ಇದನ್ನ, ಒಳಗಡೆ ನೀವು ನೆಟ್ ಹಾಕಿ ಬೆಳೆದ್ರು ಮಳೆ ಬಿದ್ದೇ ಬೀಳತ್ತೆ, ಹೂವು ಹಾಳಾಗಿ ಆಗ್ತದೆ, ಚುಕ್ಕೆ ರೋಗ ಬರೋದು ಒಂದು. ಎರಡನೇದು ನೀರಲ್ಲಿ ಹೂವಿದೆ ಅಂತ ಅನ್ಬಿಟ್ಟು 300 ರೂಪಾಯಿ ಹೋಗ್ತಾ ಇರೋ ಹೂವನ 50 ರೂಪಾಯಿ ಕೇಳ್ತಾರೆ. ಅದು ಎರಡನೇದು ಕೊಳ್ತು ಬಿಡ್ತದ ಅಂತ, ಕೊಳ್ತು ಬಿಡ್ತದ ಅಂದ್ರೆ ಪಾರ್ಸಲ್ ಹೋಗಲ್ವಲ್ಲ. ಅದೇ ನೀವು ಡ್ರೈವ್ ನೀವು ಆ ಟೈಮ್ ಅಲ್ಲಿ ತಗೊಂಡೋಗಿ ನಮ್ ಬ್ಯಾಗ್ಗಳು ಅವ್ರೆ ಇಳಿಸ್ಕೊಂತಾರೆ ಕಾರಿಂದ, ಆಗಿಂದಾಗೆ ತಗೊಂಡ್ಬಿಡ್ತಾರೆ. ಹಂಗೆ ಅವ್ರ ವ್ಯಾಪಾರಸ್ಥರು ಇಳಿಸ್ತಾರ, ಈ ಟೈಮ್ ಅಲ್ಲಿ ನಾವ್ ಇಳಿಸ್ಕೊಡ್ಬೇಕು ಅಲ್ಲೋಗಿ ನೋಡಿ ವ್ಯತ್ಯಾಸ ಎಷ್ಟು. ನೀವು ಅಂದ್ರೆ ನೀವು ಜಾಗೃತೆ ವಹಿಸಬೇಕು. ಸಾಕಷ್ಟು ಕಡೆ ಆ ಕಡೆ ಏನಾಗ್ತದೆ, ಈ ಕಡೆ ಏನಾಗ್ತದೆ, ಸ್ವಲ್ಪ ಮುಂದಾಲೋಚನೆ ಮಾಡಿ ನೀವು ಹೆಜ್ಜೆ ಇಟ್ಟರೆ ಯಶಸ್ ಕೈ ಹಿಡಿತದಂತ. ನಿಜ ಸರ್. ರವಿಶಂಕರ್ ಅವರು ವಿಚಾರ ಮಾಡಿ ಹತ್ತಾರು ಕಡೆ ಇದು ಮಾಡಿ ಅಗದಿ ತೂಕದ ಹೆಜ್ಜೆ ಇಟ್ಟಿರಿ, ಅದಕ್ಕಾಗಿ ತಮ್ಮ ಕೈ ಹಿಡಿದ್ರಿ. ಒಂದು ಬೆಳೆನು ಬೆಳಿತೀವಿ ಸರ್. ತಮ್ಮ ಹೊಲದಲ್ಲಿ ಯಾವ್ಯಾವ ರೀತಿ ಬೆಳೆ ಇದೆ? ಈಗ ಪಾಲಿಹೌಸ್ ನೊಳಗೆ, ಪಾಲಿಹೌಸ್ ಅಲ್ಲಿ ಈಗ 2 ಎಕರೆ ಇದಿದೆ ಸರ್. ಏನಂದ್ರೆ ಕ್ಯಾಪ್ಸಿಕಮ್ ಹಾಕಿದ್ವಿ, ಈಗ ಹೊಸ ಪಾಲಿಹೌಸ್ ಈಗ ರೆಡಿ ಮಾಡಿ ಹಾಕಿದ್ವಿ, 2 ಎಕರೆ ಹಾಕಿದ್ವಿ. ಮತ್ತೆ ಇನ್ನೊಂದು ಪಾಲಿಹೌಸ್ ಅಲ್ಲಿ ಫಸ್ಟ್ ಕ್ಯಾಪ್ಸಿಕಮ್ ಆಯ್ತು, ಇಂಗ್ಲಿಷ್ ಕುಕುಂಬರ್ ಆಯ್ತು, ಅದಾದ್ಮೇಲೆ ಬಿವೈಟ್ ಆಯ್ತು, ಅದಾದ್ಮೇಲೆ ಈಗ ರೆಸ್ಟ್ ಕೊಟ್ಟಿದ್ದೇನೆ ಚೆಂಡು ಆಯ್ತು ಸರ್. ಮತ್ತೆ ಚೆಂಡು ಹಾಕಿದ ಉದ್ದೇಶ ಏನು ಅಂದ್ರೆ ನೆಮ್ಟೋಡ್ಸ್ ಇರತ್ತೆ ಭೂಮಿಯಲ್ಲಿ, ಆ ನೆಮ್ಟೋಡ್ಸ್ ಕೀಳೋದಕ್ಕೋಸ್ಕರ ಚೆಂಡು ಹಾಕಿದ್ದು, ಅದು ಲಾಭದ ವಿಷಯಕ್ಕಲ್ಲ. ಅದು ಕೂಡ ಜಾಣತನ, ಭೂಮಿ ಹದಗೊಳಿಸೋದು. ಹೌದು ಸರ್. ಹದವಾಗಿ ಇಟ್ಕೊಳ್ಳೋದು, ಮಣ್ಣನ್ನ ಸಂರಕ್ಷಣೆ ಮಾಡಿಕೊಂಡು ಅದರೊಳಗೆ ನಿಮ್ ಹೇಳ್ದಂಗೆ ಮೈಕ್ರೋ ಆರ್ಗನಿಸಮ್ ಸೇರ್ಕೊಂಡ್ಬಿಟ್ಟಿರ್ತವೆ ಸೂಕ್ಷ್ಮ ಜೀವಿಗಳು ಸರ್. ಅದು ಪಾಲಿಹೌಸ್ ಅಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ನೆಮ್ಟೋಡ್ಸ್ ಸರ್. ಅದು ಗಂಟರೋಗ ಉತ್ಪಾದನೆ ಆಗ್ಬಿಡುತ್ತೆ ಮಣ್ಣಲ್ಲಿ. ಅದು ಸರ್ ತೇವಾಂಶ ಬೇಗಾರಲ್ಲ. ಈ ನೆಮ್ಟೋಡ್ಸ್ ಅಂತಂದ್ರೆ ಅದು ಇದೇ ವಿಶೇಷತೆನೆ ಅದು ಸರ್. ಇಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಲ್ಲಿ ನೆಮ್ಟೋಡ್ಸ್ ಜಾಸ್ತಿ ಬರುತ್ತೆ, ಗೆದ್ದಲು. ಅದನ್ನ ಗಂಟು ರೋಗ ಸರ್, ಅದು ಹೋಗಿ ಬೇರಲ್ಲಿ ಸೇರ್ಕೊಂಡ್ಬಿಡತ್ತೆ. ಯಾವುದೇ ಬೆಳೆ ಆಗ್ಲಿ ಅದು ಬದುಕೋದು ಇಲ್ಲ, ಸಾಯೋದು ಇಲ್ಲ, ಹಂಗಿದ್ದೆ ಕೊಡಲ್ಲ, ಅದು ಬೆಳೆಯೋದಕ್ಕೂ ಬಿಡಲ್ಲ, ಬೆಳವಣಿಗೆ ಸಾಯೋದನ್ನು ಬಿಡಲ್ಲ, ಪ್ರತಿಯೊಂದನ್ನು ಕುಂಠಿತಾನೆ. ಅದನ್ನ ನಾವು ಅವಾಗ ಒಂದ್ ಗಿಡ ಕಿತ್ ನೋಡಿದಾಗ ಬೇರಲ್ಲಿ ಗಂಟಿರತ್ತೆ, ಅದನ್ನ ನೋಡಿ ಏನ್ ಮಾಡ್ಬೇಕು ಅಂದ್ರೆ ವ್ಯಾಲ್ಯೂಮ್ ಫ್ರೇಮ್ ಅಂತ ಬರುತ್ತೆ ಸರ್, ಅದು ಇದ್ರದ್ದು ಬಾಯರ್ ಕಂಪ್ನಿದು. ಅದು ಅರ್ಧ ಲೀಟರ್ ಬಂದು 4,000 ರೂಪಾಯಿ, ಅರ್ಧ ಲೀಟರ್ ಅಂದ್ರೆ 2 ಡ್ರಮ್ಗೆ ಹಾಕೊಂಡು ಅಂದ್ರೆ 400 ಲೀಟರ್ ಬಿಡ್ಬೋದು ಅದನ್ನ. ಆಗ್ತೀನಿ ಸರ್. ಅದು ಏನ್ ಗೊತ್ತಾ ಸರ್, ಕೆಲವರು ಬಾಕ್ಸ್ ಖಾಲಿ ಬಾಕ್ಸ್ ತಗೊಂಡೋಗಿ ಇಟ್ಕೊಂತಾರೆ. ಹೌದು, ಖಾಲಿ ಬಾಕ್ಸ್ ತಗೊಂಡೋಗಿ ಇಟ್ಕೊಂಡು ಅಂದ್ರೆ ಜೇನ್ ತಗೊಂಡೋಗ್ತಾರೆ ಸರ್, ತೋಟಗಾರಿಕೆ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ, ಮತ್ತೆ ನಮ್ ಕಡೆನು ತಗೊಂಡೋಗ್ತಾರೆ. ಅದು ಹೋಯ್ತು ಅಂದ್ರೆ ಮತ್ತೆ ಅದನ್ನ ಮರ್ತೇ ಬಿಡ್ತಾರೆ. ಅದು ದೊಡ್ಡ ಕೆಲಸ ಅಲ್ಲ ಸರ್. ಅದು ಈಗ ಒಂದ್ ಬಾಕ್ಸ್ ಇಟ್ಕೊಂಡು ಅದನ್ನ ಕ್ಲೀನ್ ಆಗಿ ಶುಗರ್ ಸಿರಪ್ ಕೊಟ್ಕೊಂಡು ನೋಡ್ಕೊಂಡ್ರೆ ಅದರಲ್ಲೇ ಚೆನ್ನಾಗಿ ಬೆಳೆ ಸಿಗ್ತದೆ, ಜೇನುತುಪ್ಪ ಬರ್ತದೆ, ಜೇನುತುಪ್ಪನೂ ಬರತ್ತೆ. ಮತ್ತೆ ಅದನ್ನೇನ್ ಮಾಡ್ಬೇಕು ಅಂದ್ರೆ 8 ಫ್ರೇಮ್ ಆಗ್ತಾ ಇದ್ದಂಗೆ ಒಂದ್ 3 ಫ್ರೇಮ್ ಎತ್ಬಿಟ್ಟು ರಾಣಿ ಹಳೆ ಬಾಕ್ಸ್ ಅಲ್ಲೇ ಉಳಿಸ್ಕೊಂಡು ಅದನ್ನೇನ್ ಮಾಡ್ಬೇಕು, 3 ಫ್ರೇಮ್ ಉಳು ಸಮೇತ ಮೊಟ್ಟೆ ಮುರಿ ಇರೋದು ಎರಿಗಳನ್ನ ಎತ್ಬಿಟ್ಟು 3 ಫ್ರೇಮ್ ಇನ್ನೊಂದ್ ಬಾಕ್ಸ್ ಹಾಕ್ಬಿಟ್ಟು ಅದನ್ನ ಎತ್ಕೊಂಡು 1 ಕಿಲೋಮೀಟರ್ ದೂರದಲ್ಲಿಟ್ರೆ 12 ದಿನದಲ್ಲಿ ರಾಣಿ ಹುಳ ರೆಡಿ ಆಗುತ್ತೆ, ತಯಾರು ಮಾಡ್ಕೊಳ್ತದೆ, ಮಾಡ್ಕೊತದೆ ಸರ್. ಮತ್ತೆ ಗಂಡು ಹುಳಗಳು ಇರ್ಬೇಕು ಸರ್, ಆ ಟೈಮಲ್ಲಿ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ಗಂಡು ಹುಳ ಕಪ್ಪಕ್ಕೆ ದಪ್ಪಕ್ಕೆ ಇರ್ತದೆ, ಅದಿದ್ದಾಗ ಅವು ಡಿವೈಡ್ ಆಗೋದಕ್ಕೆ ಮುಂಚೆನೆ ಕೂಮು ಬಂದಿರ್ತದೆ, ಆ ಕೂಮು ಬಂದಾಗ ಆದ್ರೂ ಎತ್ತಿ ನಾವು ಸೈಡ್. ತಮ್ಮ ಜೇನು ಸಾಕಾಣಿಕೆ ಬಗ್ಗೆ ಮಾಹಿತಿ ಇದೆ, ಅನುಭವ ಇದೆ, ಅನುಭವ ಇದೆ ಸರ್. ಅದಕ್ಕೆ ಸರ್ 2014 IFS ಸ್ಕೀಮ್ ಅಲ್ಲಿ IFS ಅಂತ ನಾನು ಮುಂಚೆನೆ ಹೇಳ್ದೆ. ನಾನು ತಾವು ತಮ್ಮ ಕೃಷಿ ತೋಟವನ್ನು ತೋರಿಸಿರಿ, ಹಿಂಗ್ ಮಾಡು ಹಾಗ್ ಮಾಡು ಅನ್ನೋದು ಕೇಳಿ ತಾವು ಕೂಡ ತರ ಕಡೆ ತಿರುಗಿರಲ್ಲ, ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಕೃಷಿ ಪ್ರವಾಸಕ್ಕಾಗಿ ಹೋಗಿರಿ? ಸರ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಅದು ಒಂದ್ ಭಾಗ ಸರ್. ಈ ಒಂದು IFS ಸ್ಕೀಮ್ ಅಲ್ಲಿ ಕ್ಷೇತ್ರೋತ್ಸವಗಳು ಅಂತನ್ಬಿಟ್ಟು ಅದನ್ನು ಮಾಡಿದ್ರು. ಈ ಕಡೆ ಅಂಡಿಗ್ನಾಳ ಅಂತಿದೆ ಸರ್, ಅಲ್ಲಿ ಒಬ್ರು ಲಕ್ಷ್ಮಿ ಅಂತನ್ಬಿಟ್ಟು ರೈತ ಮಹಿಳೆ ಅಂದಿ ಮೇಯಿಸ್ತಾ ಇದ್ರು. ಅದು ಒಂದಾದ್ರೆ ಇಲ್ಲಿ ಆನೂರಲ್ಲಿ ಕುರಿ ಕೆಂಪಣ್ಣ ಅಂತನ್ಬಿಟ್ಟು ಕುರಿಗಳು ಮೇಯಿಸೋದು ಅದನ್ನ ತೋರಿಸಿದ್ರು. ಮತ್ತೆ ಸಮಗ್ರ ಕೃಷಿದ ಅವ್ರು ಯಾರೋ ಒಬ್ರು ಚಿಂತಾಮಣಿ MLA ಚಿಕ್ಕಪ್ಪ ಒಬ್ರು ಸಮಗ್ರ ಕೃಷಿದು ಒಂದು ತೆಂಗಿನ ತೋಪಲ್ಲಿ ಹಲವಾರು ಬೆಳೆಗಳು ಬೆಳೆದಿದ್ರು. ಆ ಒಂದು ಪ್ರವಾಸನ ನೋಡಿದೆ. ಅದ್ರ ಜೊತೆಗೆ ನನಗೆ ಒಂದು 2014 ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿ ಬಂದ್ಮೇಲೆ ಒಂದು ಗ್ರೂಪ್ ಅಂತ ಮಾಡ್ಕೊಡಿ ಸರ್, ಓನ್ಲಿ ಬೆಸ್ಟ್ ಫಾರ್ಮರ್ಸ್ ಗ್ರೂಪ್ ಅಂತ. ಇಡೀ ಕರ್ನಾಟಕದ ಬೆಸ್ಟ್ ಫಾರ್ಮರ್ಸ್ ಗ್ರೂಪ್ ಅಂದ್ರೆ ಯಾರ್ಯಾರು ಪ್ರಶಸ್ತಿ ತಗೋತಾರೋ ಅವ್ರದ್ದೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಒಳ್ಳೆ ರೈತರದು, ಅದ್ರ ಜೊತೆಗೆ ಒಳ್ಳೆ ವಿಜ್ಞಾನಿಗಳು, GKVK ಅವ್ರು ಇರ್ಬೋದು, ನಮ್ KVK ವಿಜ್ಞಾನಿಗಳಿರ್ಬೋದು, ಮತ್ತೆ ಆ ಭಾಗದ ರೈತರ ಅಂದ್ರೆ 3 ಜನ ಅಡ್ಮಿನ್ ಗಳಿದ್ವಿ ಸರ್. ನಾನು ಬಿಡ್ಗನಹಳ್ಳಿ ಮಂಜುನಾಥ್ ಅಂತ ಒಬ್ರು, ಮತ್ತೆ ಇವರು ನಮ್ಮ ಸೈಂಟಿಸ್ಟ್ ಪಿಳ್ಳೇಗೌಡ ಸರ್ ಅಂತ ಶನ್ಬಗ್ನಹಳ್ಳಿ ಅವರು, ಅವರು 3 ಜನ ಇದೀವಿ. ಒಳ್ಳೆ ಒಳ್ಳೆ ರೈತರನ್ನೇ ಹಾಕೋದು, ಅದು ಕೃಷಿ ಒಂದು ಇದು ಬಿಟ್ಟು ಬೇರೆ ಇನ್ನೇನು ಹಾಕಲ್ಲ. ನಮ್ GKVK ಸೈಂಟಿಸ್ಟ್ಗಳು ಒಂದು ಡಿ ಆಗಿರೋರು ಸಹ ಇದಾರೆ. ಆತರ ಒಳ್ಳೆ ಗ್ರೂಪ್ ಒಂದು ಮಾಡ್ಕೊಂಡು ಸಲಹೆಗಳು ತಗೊಂಡು ನೀವೇನ್ ಬೆಳಿತೀರಿ ನಮ್ಗೆ ಹೇಳಿ, ನಾವೇನ್ ಬೆಳಿತೀರಿ ನಿಮ್ಗೆ ಹೇಳಿ, ಒಬ್ರಿಗೊಬ್ರಿಗೆ ಮಾಹಿತಿಯನ್ನು ಹಂಚಿಕೊಂಡು ಅವ್ರದೇ ಆದ ಅನುಭವನ ನೀವು ನಿಮ್ ತೋಟದಲ್ಲಿ ಯಾರಿಗೆ ತರ್ತೀರಿ? ನೋಡಿ ಸರ್, ಈಗ ಅವ್ರು ಬಿಡ್ಗನಹಳ್ಳಿ ಮಂಜುನಾಥ್ ಅಂತ ಹೇಳದ್ನಲ್ಲ, ಅವ್ರು ಟೊಮಾಟೋ ಅನ್ನೋದು ಗೊತ್ತಿರಲಿಲ್ಲ ನಮ್ಗೆ, ಸ್ವೀಟ್ ಕಾರ್ನ್ ಅನ್ನೋದು ಗೊತ್ತಿರಲಿಲ್ಲ, ಮತ್ತೆ ಬ್ರಕೋಲಿ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ತೋಟದಲ್ಲಿ 1.5 ಎಕರೆ ಬ್ರಕೋಲಿ ಇದೆ, ಅದನ್ನ ಮಾರ್ಕೆಟ್ ಮಾಡಬೇಕು. ಆತರ ಪ್ರತಿಯೊಂದು ಬೆಳೆ ಮಾಡೋದು ಅಲ್ಲ ಸರ್, ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು ಅನ್ನೋದು ಮುಖ್ಯ. ಮುಖ್ಯ. ಅದು ಮುಖ್ಯ, ಯಾಕಂದ್ರೆ ನೀವು ಬೆಳೆಯೋದು ಯಾರೋ ಲಾಭ ಮಾಡ್ಕೊಳ್ಳೋದಲ್ಲ. ಈಗ ರೈತರಿದ್ದೀರಿ, ಪ್ರಗತಿಪರ ರೈತರ ಅಂದ್ರೆ ಏನ್ ಮತ್ತೆ, ನೀವು ಉದಾಹರಣೆ ತೋರಿಸ್ಬೇಕು ಉಳಿದವರಿಗೆ. ಏ ನಾನ್ ಬೆಳೀತಾ ಇದ್ದೀನಿ, ನೀವು ಮಾರಿ, ಮಾರಕ್ಕೂ ಅವಕಾಶ ಇದೆ ಅಂತ ತೋರಿಸ್ಕೊಟ್ಟಿರಿ. ತುಂಬಾ ಸಂತೋಷ ರವಿಶಂಕರ್ ಎಂಎನ್ ಅವರೇ. ಪ್ರಸ್ತುತ ಪ್ರಗತಿಪರ ರೈತರು ಎಲ್ಲಾ ರೈತರಲ್ಲೂ ಕೂಡ ರವಿಶಂಕರ್ ಅವರು ಅಂದ್ರೆ ತುಂಬಾ ಇಷ್ಟ, ಹೌದಲ್ಲ? ಯಾಕಂದ್ರೆ ರವಿಶಂಕರ್ ಅವರು ಬೆಳೆ ನೋಡಕ್ಕೆ ಇಷ್ಟ, ಅವ್ರು ಬೆಳೆದಿದ್ದ ಬೆಳೆಗಳನ್ನ ಖರೀದಿ ಮಾಡಕ್ಕೆ ಇಷ್ಟ. ಈಗ ಪ್ರತಿಯೊಬ್ರು ರವಿಶಂಕರ್ ಅವರನ್ನ ಇಷ್ಟಪಡ್ತಾರೆ. ಹಾಗಾಗಿ ರವಿಶಂಕರ್ ಅವರು ಒಬ್ಬ ಮಾಡೆಲ್ ರೈತ, ಒಬ್ಬ ಮಾದರಿಯ ರೈತ ಅಂತ ಈಗ ಪ್ರಶಸ್ತಿಗಳು ಕೃಷಿ ವಿಶ್ವವಿದ್ಯಾಲಯ ಕೊಡ್ತದೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೊಡ್ತಾ ಇದೆ, ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ರವಿಶಂಕರ್ ಅವರನ್ನ ಹುಡ್ಕೊಂಡು ಬರ್ತಾ ಇದಾವೆ. ತಮ್ಮದೇ ಆದ ಒಂದು ಪ್ರಗತಿಪರ ರೈತರು ಕೃಷಿ ಪಂಡಿತ ಪ್ರಶಸ್ತಿ ಪಡೆದಿದ್ದಂತ ಗ್ರೂಪ್ ಅನ್ನು ಕೂಡ ಮಾಡ್ಕೊಂಡಿದೆ. ತುಂಬಾ ಸಂತೋಷ ರವಿಶಂಕರ್ ಅವರೇ. ಪ್ರಸ್ತುತ ಆಕಾಶವಾಣಿ ಬೆಂಗಳೂರಿಗೆ ಬಂದು ರೈತರು, ಅದರಲ್ಲೂ ಮುಂಚೂಣಿ ರೈತರಾಗಿ, ಒಬ್ಬ ಏನು ಪ್ರಗತಿಪರ ರೈತರಾಗಿ ತಮ್ಮ ಅನುಭವವನ್ನು ನಮಗೆ ತಿಳಿಸಿಕೊಟ್ಟಿದೆ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ರವಿಶಂಕರ್ ಅವರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ಹೇಳ್ತೀರಿ? ಹೇಳ್ತೀನಿ ಸರ್. ಹೇಳಿ. 9900403554 9900403354. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಗತಿಪರ ರೈತ ರವಿಶಂಕರ್ ಎಂಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನು ಮುಂದೆ ಕೇಳೋಣ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ತಂಡದವರಿಂದ ಚಿಟ್ಮೇಳ ವಾದನವನ್ನು.